ಹೆಚ್ಚಿನ ಲಾಭವನ್ನು ಪಡಿಬಹುದು. ಅದರಲ್ಲಿ ಉದಾಹರಣೆಯಾಗಿ ಚವಳೆ ಬೆಳಿಬಹುದು, ಬೆಂಡೆ ಬೆಳಿಬಹುದು, ಹೀರೆಕಾಯಿ ಬೆಳಿಬಹುದು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹೀಗೆ ವಿವಿಧ ತರಕಾರಿಗಳನ್ನ ಕೇವಲ ಒಂದು ಅಥವಾ ಎರಡು ಗುಂಟೆಗಳನ್ನು ಮುಖಾಂತರ ಬೆಳೆಯೋದ್ರಿಂದ ನೀವು ಯಾವ್ದಾದ್ರು ಬೆಳೆಯಲ್ಲಿ ಲಾಸ್ ಆಗಿತ್ತಂದ್ರೆ ಒಂದು ಬೆಳೆಯಲ್ಲಿ ನಾವು ಲಾಭವನ್ನು ಪಡ್ಕೊಂಡು ಸುಸ್ಥಿರವಾಗಿ ನಾವು ರೈತರ ಮನೆಗೆ ನೀವು ಯಾವತ್ತಾದ್ರೂ ಹೋದ್ರಿ ಅಂದ್ರೆ ಒಂದು ಚಂಬನ್ನ ನೀರು ಕೊಟ್ಟು ನಿಮ್ಮನ್ನು ಒಳಗಡೆ ಕರೀತಾರೆ. ಅದೇ ನಮ್ಮ ನೌಕರಿಗಾರ ಮನೆಗೆ ನೀವು ಯಾರಾದ್ರೂ ಬಂದ್ರಿ ಅಂದ್ರೆ ಸಾಹೇಬ್ ಒಳಗಡೆ ಇರ್ತಾನೆ, ಸಾಹೇಬ್ರು ಆಫೀಸ್ಗೆ ಹೋಗಿರ ಅಥವಾ ಹೊರಗಡೆ ಹೋಗಿರ್ತಾರೆ ಅಂತ ಹೇಳಿ ಆ ಮನೆಯವರು ಅಮ್ಮ ಹೇಳ್ತಿರ್ತಾರೆ. ಹಾಗಾಗಿ ಅತಿ ಸಂತೋಷವಾಗಿ ಬಾಳ್ತಕ್ಕಂಥವ್ರು, ಅತಿ ಎಲ್ಲರನ್ನು ಸೌಹಾರ್ದತೆಯಿಂದ ಕಾಣ್ತಕ್ಕಂಥವ್ರು ಅಂದ್ರೆ ರೈತರು. ರೈತರು ಉದ್ಧಾರ ಆದ್ರೆ ಮಾತ್ರ ಇವತ್ತು ದೇಶ ಉದ್ಧಾರ ಆಗುತ್ತೆ, ಹಳ್ಳಿ ಉದ್ಧಾರ ಆಗುತ್ತೆ, ಕರ್ನಾಟಕ ಉದ್ಧಾರ ಆಗುತ್ತೆ. ಹಾಗಾಗಿ ಎಲ್ಲರೂ ನೀವು ಉದ್ಧಾರ ಆಗಬೇಕು, ನಮ್ಮನ್ನು ನೀವು ಉದ್ಧಾರ ಮಾಡುವುದರ ಜೊತೆಗೆ ನಿಮ್ಮ ವ್ಯವಸಾಯವನ್ನ ಉದ್ಧಾರ ಮಾಡುವುದರ ಜೊತೆಗೆ ನೀವು ಕೂಡ ಸದೃಢವಾಗಿ ಶುಗರ್, ಬಿಪಿ, ಬೇರೆ ಯಾವುದೇ ಕಾಯಿಲೆಗಳು ಬರದ ಹಾಗೆ ಉತ್ತಮವಾಗಿರ್ತಕ್ಕಂಥ ಆಹಾರವನ್ನ ತಿಂದು ಉತ್ತಮವಾಗಿರ್ತಕ್ಕಂಥ ಆಹಾರವನ್ನ ಬೆಳೆಸಿ ಬೇರೆಯವರನ್ನ ಕೂಡ ಚೆನ್ನಾಗಿ ಬೆಳೆಸಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ನನ್ನ ಅನುಭವವನ್ನ ಜೊತೆಗೆ ನಿಮ್ಮ ಜೊತೆಗೆ ಹಂಚಿಕೆ ಮಾಡಿಕೊಳ್ಳಲು ಅನುವು ಮಾಡಿಕೊಟ್ಟಿರ್ತಕ್ಕಂಥ ಆಕಾಶವಾಣಿ ಶ್ರೀ ಸುಧಾಕರ್ ಅವರಿಗೆ ನಾನು ವಂದಿಸ್ತಾ ಮತ್ತು ನನ್ನ ಹಿರಿಯರಿಗೆ ವಂದಿಸ್ತಾ ನನ್ನ ಒಂದು ಚಿಕ್ಕ ಅನುಭವವನ್ನು ಮುಗಿಸುತ್ತೇನೆ. ನನ್ನ ನಂಬರ್ 9480639633. ಅನೇಕ ಬೀಜ ಹತ್ತಿ ತಳಿಗಳಿರ್ಬೋದು, ಭತ್ತದ ಬಗ್ಗೆ ಇರ್ಬೋದು, ಸಾವಯವ ಕೃಷಿ ಬಗ್ಗೆ ಇರ್ಬೋದು, ಅನೇಕ ಕಾರ್ಯಕ್ರಮಗಳನ್ನ ನಮ್ಮನ್ನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರಿಗೆ ಅನುವು ಮಾಡಿಕೊಡ್ತಕ್ಕಂಥ ಸುಧಾಕರ್ ಅಂತವರು ಅಧಿಕಾರಿಗಳು ಇಲ್ಲಿ ಬೇಕಾಗಿದೆ ನಮ್ಮ ಒಂದು ಹೊಸ ಆಕಾಶವಾಣಿ ಕೇಂದ್ರಕ್ಕೆ. ಸೊ ಈ ಒಂದು ಸಣ್ಣ ಹಳ್ಳಿನಲ್ಲಿ ಕೂಡ ಇಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಅವರು ಈ ಒಂದು ಮನೋಭಾವನೆ ಹಿಂಗೆ ಮುಂದುವರಿಲಿ ಅಂತಕ್ಕಂಥದ್ದನ್ನು ಹೇಳ್ತಾ ನನಗೆ ಅನುವು ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ವಂದಿಸಿ ನನ್ನ ಒಂದು ಚಿಕ್ಕ ಅನುಭವವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಅನುಭವಗಳ ಕುರಿತು ಕೃಷಿ ವಿಜ್ಞಾನಿ ಡಾ ಚಂದ್ರಕಾಂತ್ ಕೆ ಅವರಿಂದ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬೀಸೋ ಕಲ್ಲಿನ ಪದ ಚಿತ್ರದುರ್ಗ ಜಿಲ್ಲೆ ಕೆಳಗೋಡೆಯ ಶ್ರೀಮತಿ ಮಾರಕ್ಕ ಮತ್ತು ತಂಡದಿಂದ. ಬಾವೆಯ ಕಲ್ಲ ದಣೆ ದಣೆ ಶ್ರೀಗಂಧಾನಾರ ನಾಮಕ ವೇಷ ಅಮ್ಮ ಕಾಯ ನಿಮ್ಮ ಕಾಯಾಲಂದ ಕಾಗೆ ನಾಸೇರೆ ಮಳೆ ಮಳೆ ನಾಳೆ ಕಾಗೆ ನಾಸೇರೆ ಸೇರೆ ಮಳೆ ಮಾಡೆ ನನ್ನ ತಮ್ಮಯ್ಯನ ಬರವಾದಾಳ ನಮಗೆ ತಂಗಮ್ಮ ಕೊಟ್ಟಂತರ ಮನೆಗೆ ಸಲಿಯಾಗೇನಾರೆ ಕೊಟ್ಟಂತರ ಮನೆಗೆ. ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಬೀಸೋ ಕಲ್ಲಿನ ಪದ ಚಿತ್ರದುರ್ಗ ಜಿಲ್ಲೆ ಕಡಗೋಡೆಯ ಶ್ರೀಮತಿ ಮಾರಕ ಮತ್ತು ತಂಡದಿಂದ ಕೇಳಿದಿರಿ. ಲಹೂ ಸಭಿ ಕಲ್ಲಾಲ ಹೈ ಗಿರೆ ಕಹಿ ತೋ ಕತ್ರಾ ಹೈ ಬಹೆ ತೋ ಬೇಕಾರ ಹೈ ಕಾಮ ಆಯೆ ಕಿಸಿ ಕೆ ಘರ್ ತಭಿ ಯೇ ದಿಲ್ ಜಾರ ಹೈ ಹಾಥ ಬಢಾ ಕೆ ತೋ ದೇಖೋ ರತನ್ ಕರ್ಕೆ ತೋ ದೇಖೋ ಬುಸ್ತಿ ಜೀವನ್ ಕೆ ಲೋಗೋ ರಕ್ತದಾನ್ ಸೆ ಜಲಾ ಕೆ ತೋ ದೇಖೋ ರಕ್ತದಾನ್ ಮಹಾದಾನ್ ಆಪ್ಕಾ ಏಕ್ ಯೂನಿಟ್ ಬ್ಲಡ್ ತೀನ್ ಜಿಂದಗಿಯಾಂ ಬಚಾ ಸಕ್ತಾ ಹೈ ಆಯೆ ಹಮ್ ರಕ್ತದಾನ್ ಕರೇ ಔರ್ ಇಸ್ ಮಹಾನ್ ಕಾರ್ಯ ಮೇ ಅಪ್ನಿ ಭಾಗೀದಾರಿ ಸುನಿಶ್ಚಿತ್ ಕರೇ ರಕ್ತದಾನ ಸೇವಾ ಸ್ವಾಸ್ಥ್ಯ ಸೇವಾ ಮಹಾನಿರ್ದೇಶಾಲಯ ಸ್ವಾಸ್ಥ್ಯ ಏವಂ ಪರಿವಾರ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಹಿತ ಮೇ ಜಾರಿ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರ ಎಚ್ಚರಿಕೆಯಿಂದ ಓದಿ. ಡಾಕ್ಟರ್ ಸಾಹೇಬ್ರೇ, ಕೆಮ್ಮು ವಾಸಿ ಆಗ್ತಾ ಇಲ್ಲ. ನೀವು ಧೂಮಪಾನ ಮಾಡ್ತೀರಾ? ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ಬೀಡಿ ಸೇತೀನಿ. ಎಲೆಯಲ್ಲಿ ಸುತ್ತಿದ್ದ ಬೀಡಿ ಅಂದ್ರೆ ತಂಬಾಕು ತಾನೆ? ಇದರಿಂದ ಕ್ಯಾನ್ಸರ್, ಹೃದಯಾಘಾತ ಮತ್ತು ಸಾವು ಕೂಡ ಬರಬಹುದು. ಅಗ್ಗ ಇರುತ್ತೆ, ಆದ್ರೆ ನಿಜ ಏನು ಅಂದ್ರೆ ಚಿಕಿತ್ಸೆಗೆ ಲಕ್ಷಗಟ್ಟಲೆ ಬೇಕು. ಬೀಡಿ ಸಾವಿಗೆ ಮುನ್ನುಡಿ. ನಿಮ್ಮ ಮತ್ತು ನಿಮ್ಮವರ ಮಂದಹಾಸ ಕಾಪಾಡಿಕೊಳ್ಳಿ, ಈ ದುಶ್ಚಟದಿಂದ ಹೊರಬನ್ನಿ. ಆರೋಗ್ಯ ಖಾತೆಯ ಟೋಲ್ ಫ್ರೀ ನಂಬರ್ 1800112356 ಗೆ ಕರೆ ಮಾಡಿ. WHO ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮೋಡ ಮೋಡ ಒಂದೇ ಸೊನ್ನೆ ಮಳೆ ಸುರಿತೀರು. ಮಿಂಚು ಹೊಡೆದು ದೀಪ ಎಲ್ಲ ತಟ್ಟಂತಾರಿ ಹೋಗ್ಲಿ. ಪೊಲೀಸ್ ಮಾಮ ಬರೋದ್ರಲ್ಲಿ ಎಲ್ಲೆಲ್ಲೂ ಕತ್ಲಾಗ್ಲಿ. ಚಂದ್ರ ನಿಮ್ಗೆ ಕರುಣೆ ಎಲ್ಲಿ ಮೋಡ ಮರಲಿರು. ಮೋಡ ಮೋಡ ಒಂದೇ ಸೊನ್ನೆ ಮಳೆ ಸುರಿತೀರು. ಬೀಸಿ ಕಣ್ಣಿಗ್ ಮಣ್ಣು ತೂರು. ಬೀದಿ ತುಂಬಾ ತೂತ ಬರ್ಲಿ ಬರ್ಗೆ ರಮ್ಮಂತೇರು.